ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಆಲಿಸೋಣ. ಹಿಮಗಿರಿ ಭೂಷಿತ ಸಾಗರ ಪರಿವೃತ ಪ್ರಪಂಚ ಪೂಜಿತೆ ಓ ಮಾತೆ, ತಾರಾಮಂಡಲ ನೀರಾಜಿತೆ ಜನನಿ ಭಾರತಿ ವಿಖ್ಯಾತೆ, ತಾರಾಮಂಡಲ ನೀರಾಜಿತೆ ಜನನಿ ಭಾರತಿ ವಿಖ್ಯಾತೆ, ಹಿಮಗಿರಿ ಭೂಷಿತ ಸಾಗರ ಪರಿವೃತ ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ. ಪದ ಗ ಪದ ಗ ಪದ ಸರಿ ದಸರಿ ದಸರಿ ಗರಿ ಸದರೆ ಸದ ಪ ಸದ ಪ ಗರಿ ಸ ಗರಿ ಸದರೆ ಸದ ಪ ಸದ ಪ ಗರಿ ಸ, ತಲೆ ಎತ್ತಿದ ಗುಡಿ ಗೋಪುರ ರಾಜಿತೆ ವನ ಮಾಲಿನಿ ನದಿನದ ಪೂತೆ, ಚಿನ್ನದ ಚರಿತೆಯ ರನ್ನದ ಬದುಕಿನ ವರ್ಣ ರಂಜಿತೆ ಓ ನಾಯೇ, ಪುಣ್ಯ ಭೂಮಿನಿ ಕರ್ಮ ಭೂಮಿನಿ ಪುಣ್ಯ ಭೂಮಿನಿ ಕರ್ಮ ಭೂಮಿನಿ, ನಿನ್ನೀ ಸುತ ಸುತೆಯರ ಕಾಯೇ ನಿನ್ನೀ ಸುತ ಸುತೆಯರ ಕಾಯೇ, ಹಿಮಗಿರಿ ಭೂಷಿತ ಸಾಗರ ಪರಿವೃತೆ ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ. ಹಲವು ಭಾಷೆ ಹಲವು ವೇಷ ಹಲವು ಧರ್ಮ ಸನ್ನಿವೇಶ ಸಮನ್ವಯ ನಿಕೇತನೆ, ಹಲವು ಭಾಷೆ ಹಲವು ವೇಷ ಹಲವು ಧರ್ಮ ಸನ್ನಿವೇಶ ಸಮನ್ವಯ ನಿಕೇತನೆ, ಸರ್ವಭೂತ ಹಿತರತೆಯೇ ಒಂದೇ ಗುರಿಗೆ ಬಹುಪತೆಯೇ, ಸರ್ವಭೂತ ಹಿತರತೆಯೇ ಒಂದೇ ಗುರಿಗೆ ಬಹುಪತೆಯೇ, ಸರ್ವೋದಯ ಚೇತನೆ ಸರ್ವೋದಯ ಚೇತನೆ ಸರ್ವೋದಯ ಚೇತನೆ, ಹಿಮಗಿರಿ ಭೂಷಿತ ಸಾಗರ ಪರಿವೃತ ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ, ಪ್ರಪಂಚ ಪೂಜಿತೆ ಓ ಮಾತೆ. ದೇಶಭಕ್ತಿ ಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ 7:35 ಹಾಗೂ 7:45 8 ಗಂಟೆಯವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಕೇಳುವಿರಿ. ಈ ಮಧ್ಯೆ 7:35 ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.